ಬೋರ್ವೆಲ್ ಒಂದು ಸಣ್ಣ ಜಾಗದಲ್ಲಿ ತೂತು ಕೊರೆದು ಅದರಿಂದ ಕರೆಂಟ್ ಧಾರಾಳ ಇದ್ದರೆ ಪಂಪ್ ಎತ್ತಿ ಮಾಡುವಂಥದ್ದು ಅದು ಮತ್ತೆ ಶಾಶ್ವತ ಅಂತವೂ ನಾವು ತಿಳಿದೆವು. ನಿಜವಾಗಿ ಅದು ಹಾಗೆ ಅಲ್ಲ ಅಂತ ಹೇಳೋದು ನಮಗೆ ಈಗೀಗ ಸ್ಪಷ್ಟವಾಗಿ ಅರ್ಥ ಆಗ್ತಾ ಉಂಟು. ಹಾಗೆ ಆ ನೀರನ್ನು ನಾವು ಉಳಿಸುವ ಕಡೆಗೆ ಮತ್ತು ನೀರನ್ನು ಬಳಕೆಯ ಮಿತಿಯನ್ನು ಅರಿತು ನಾವು ಕೃಷಿಯನ್ನು ಮಾಡಬೇಕಾಗ್ತದೆ. ನಾವು ಈಗ ಸಾಕಷ್ಟು ಸಾಂಪ್ರದಾಯಿಕ ವಿಧಾನಗಳ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರಿ, ಈಗ ನೈಸರ್ಗಿಕವಾಗಿ ಈ ಮಳೆ ನೀರು ಇಂಗು ಒಂದು ಪ್ರಕ್ರಿಯೆಗೆ ಎಲ್ಲಿ ಅಡೆತಡೆ ಆಗಿದೆ ಅಂತ? ಮಳೆ ನೀರು ಇಂಗ್ಲಿಕ್ಕೆ ಪ್ರಕೃತಿ ಕೊಟ್ಟದ್ದು ಅಷ್ಟೇ, ಮೊದಲಾಗಿ ಕಾಡು ಹಸಿರು ಇರಬೇಕು, ಹಸಿರು ಇರಬೇಕು, ಇದು ಮಳೆ ನೀರು ಇಂಗಿಸುವಂತ ಅತ್ಯಂತ ದೊಡ್ಡ ವ್ಯವಸ್ಥೆ ಪ್ರಕೃತಿ ಕೊಟ್ಟದ್ದು. ಮಳೆ ಬರಲಿಕ್ಕೆ ಕೂಡ ಈ ಕಾಡು ತೀರ ಅಗತ್ಯ, ಮಳೆ ನೀರು ಇಂಗಿಸ್ಲಿಕ್ಕೆ ಕೂಡ ಕಾಡು ಅಗತ್ಯ. ಕಾಡನ್ನ ನೀವು ಯೋಚನೆ ಮಾಡಿ, ಮಳೆ ಬಂದು ಮತ್ತೆ ಅನೇಕ ಗಂಟೆಗಳ ಕಾಲ ಮಳೆ ನೀರು ಕಾಡಿನಿಂದ ಅದರ ಎಲೆಗಳ ಮೂಲಕವಾಗಿ ತೊಟ್ಟಿಕ್ಕುತ್ತಾ ಇರ್ತದೆ. ಅಂದ್ರೆ ಅಷ್ಟು ಸಾವಿರಗಟ್ಟಲೆ ಲೀಟರ್ ನೀರನ್ನ ಈ ಕಾಡು ಮರಗಳು ತನ್ನ ಎಲೆಗಳ ಮೂಲಕ ಹಿಡಿದಿಟ್ಟುಕೊಳ್ತದೆ. ನೀರು ಬೇರಿನ ಮೂಲಕವಾಗಿಯೂ ಭೂಮಿಗೆ ಇಂಗುತ್ತದೆ, ಮತ್ತೆ ಎಲೆಗಳು ತೊಟ್ಟಿಕ್ಕಿ ತೊಟ್ಟಿಕ್ಕಿ ಮತ್ತೆ ಅದು ಮಣ್ಣಿಗೆ ಬಿದ್ದು ಮತ್ತದು ಇಂಗುತ್ತಾ ಇರ್ತದೆ. ಅಂದ್ರೆ ಮಳೆ ಬಂದು ಮತ್ತೆ 1 ರಿಂದ 2 ಗಂಟೆ ಹೊತ್ತು ನೀರನ್ನ ಮತ್ತೆ ಭೂಮಿಗೆ ಕೊಡ್ತಾ ಇರ್ತದೆ. ಕಾಡಿರುವಂತದ್ದು ನೀರನ್ನ ಇಂಗಿಸಲಿಕ್ಕಿರುವ ವ್ಯವಸ್ಥೆ, ಮತ್ತೆ ಮಣ್ಣನ್ನ ಸವಕಳಿಯನ್ನ ತಡಿಲಿಕ್ಕಿರುವಂತ ವ್ಯವಸ್ಥೆ ಕಾಡು. ಅದು ಅಲ್ಲದೆ ಪ್ರಕೃತಿಯಲ್ಲಿರುವ ಎಲ್ಲಾ ಜೀವಜಂತುಗಳಿಗೆ ಆಶ್ರಯ ತಾಣವೂ ಕಾಡು. ಹಣ್ಣು ಆಹಾರ ಕೊಡುವಂಥದ್ದು ಎಲ್ಲವೂ ಕೊಡುವಂಥದ್ದು ಆ ಕಾಡು. ಇದು ನಮ್ಮ ಮನುಷ್ಯನ ಉಳಿವಿಗೋಸ್ಕರ ಅಥವಾ ಪ್ರಕೃತಿಯ ಉಳಿವಿಗೋಸ್ಕರ ತೀರಾ ತೀರಾ ಅಗತ್ಯ. ನಾವೀಗ ಏನ್ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಕಾಡಿನ ಬೆಲೆ ನಮಗೆ ಗೊತ್ತಿಲ್ಲ, ನೀರಿನ ಬೆಲೆ ಗೊತ್ತಿಲ್ಲ. ನೀರು ಏನಿದ್ರು ಅದು ಜವಾಬ್ದಾರಿ, ನೀರಿನ ಜವಾಬ್ದಾರಿ ನಮ್ಮದಮ್ಮದ ಆಗಬೇಕಾಗಿತ್ತು, ಆದರೆ ಅದನ್ನು ನಾವು ಸರ್ಕಾರದ ಜವಾಬ್ದಾರಿ ಅಂತ ಮಾಡಿಬಿಟ್ಟಿದ್ದೇವೆ. ಸರ್ಕಾರಗಳು ಕೂಡ ಹೇಳುದು ಅದನ್ನೇ, ನೀರನ್ನೇ ನಾವು ಕೊಡ್ತೇವೆ ಕೊಡ್ತೇವೆ ಧಾರಾಳ ಕೊಡ್ತೇವೆ ಅಂತ ಹೇಳಿಕೊಂಡು ನಮ್ಮ ನಮ್ಮ ಜವಾಬ್ದಾರಿಯನ್ನ ಹೇಳಿಕೊಡುವಂತದ್ದು ನಮಗೆ ತೀರಾ ಅಗತ್ಯ ಆಗಬೇಕಿತ್ತು. ಅದು ಇವತ್ತದ ಆಗ್ತಾ ಇಲ್ಲ. ಕಾಡಿನ ಜೊತೆ ಜೊತೆಗೆ ಬಹುಶಃ ನೈಸರ್ಗಿಕವಾಗಿ ನೀರು ಇಂಗುವಂತಹ ಒಂದು ವ್ಯವಸ್ಥೆ ನೋಡಿದರೆ ಭತ್ತ ಬೆಳೆಯುವಂತಹ ಒಂದು ಪ್ರದೇಶ ಇತ್ತೀಚಿನ ವರ್ಷಗಳಲ್ಲಿ ಬಹಳಷ್ಟು ಕಡಿಮೆ ಆಗಿದೆ ಮಾತು. ಜೊತೆಗೆ ಎಲ್ಲಿ ನೋಡಿದರೂ ಕೂಡ ಕಾಂಕ್ರೀಟ್ ಕಟ್ಟಡಗಳ ಒಂದು ಹಾವಳಿ. ಹೌದು, ಈ ಎರಡು ವಿಚಾರಗಳ ಬಗ್ಗೆ ಹೇಳಿ. ಭತ್ತ ಬೆಳೆಯುವಂತದ್ದು ನೀರಿಂಗಿಸಲಿಕ್ಕೆ ಇರುವ ಇನ್ನೊಂದು ವ್ಯವಸ್ಥೆ, ಆ ಮೂಲಕವಾಗಿ ನೀರಿಂಗಿಸುವುದು ಆಯಿತು, ಒಟ್ಟಿಗೆ ನಮ್ಮ ಆಹಾರವನ್ನು ನಾವು ಸಂಪಾದನೆ ಮಾಡುವುದು ಆಯಿತು. ನಮ್ಮ ದಕ್ಷಿಣ ಕನ್ನಡ ಅಂತೂ ಸಂಪೂರ್ಣ ಆಹಾರದಲ್ಲಿ ಸ್ವಾವಲಂಬಿ ಆಗಿದ್ದಂತಹ ಜಿಲ್ಲೆ. ಈ ಜಿಲ್ಲೆಯಿಂದ ಭತ್ತವನ್ನು ಬೆಳೆದು ಭತ್ತವನ್ನು ನಾವು ಘಟ್ಟದ ಮೇಲಿನ ಪ್ರದೇಶಗಳಿಗೆ ಗಾಡಿಗಳ ಮೂಲಕ ಹಿಂದೆ ಹೋಗ್ತಾ ಇತ್ತಂತೆ, ಸುಮಾರು 50-60 ವರ್ಷದ ಹಿಂದೆ. ಆದರೆ ಅದು ಬಿಟ್ಟು ಇವತ್ತು ದಕ್ಷಿಣ ಕನ್ನಡ ಸಂಪೂರ್ಣ ನಾವು ಬೇರೆ ಕಡೆಯ ಭತ್ತ ಅಕ್ಕಿಗೋಸ್ಕರ ನಾವು ಇವತ್ತು ಹಪಹಪಿಸ್ತಾ ಇದ್ದೇವೆ, ಅಲ್ಲಿಂದ ನಮಗೆ ಬಂದು ನಾವು ಊಟ ಮಾಡ್ತಾ ಇದ್ದೇವೆ. ನಾವು ಈ ಭತ್ತದ ಗದ್ದೆಗಳಲ್ಲಿ ವರ್ಷದಲ್ಲಿ 2 ಬೆಳೆ, ತಪ್ಪಿದ್ರೆ ಕೆಲವು ಗದ್ದೆಗಳಲ್ಲಿ 3 ಬೆಳೆ ಮಾಡಲಿಕ್ಕಂತ ಸಿಸ್ಟಮ್ ಇತ್ತು. ಆ 2 ಬೆಳೆಯಲ್ಲಿರುವಾಗ ಯಾವಾಗಲೂ ಗದ್ದೆಗಳಲ್ಲಿ ನೀರು ಇರುವುದರಿಂದಾಗಿ ಆ ನೀರು ಹಂತ ಹಂತವಾಗಿ ಭೂಮಿಗೆ ಇಂಗುತ್ತಾ ಇತ್ತು. ಇವತ್ತು ನಾವು ಆ ನೀರಿಂಗಿಸುವಂತಹ ಭತ್ತದ ಗದ್ದೆಗಳನ್ನು ನಿಲ್ಲಿಸಿ ಅಲ್ಲಿ ಒಂದು ತೋಟ ಅಡಿಕೆ ತೋಟ ಮಾಡಿದೆವು, ಇಲ್ಲ ಕಾರ್ಖಾನೆಗಳು ಇಂಥದ್ದು ಕಟ್ಟಡಗಳು ಇಂಥದ್ದಾಯಿತು. ಆ ಅಡಿಕೆಯ ತೋಟ ಮಾಡಿದಾಗ ಬೇಸಿಗೆಯಲ್ಲಿ ನಾವು ಗದ್ದೆ ಬೇಸಾಯ ಮಾಡ್ತಿರಲಿಲ್ಲ ಅಂತ, ಸಾಧಾರಣ ಫೆಬ್ರವರಿಯಿಂದ ನಂತರ ಗದ್ದೆ ಇಲ್ಲ ಅಂದ್ರೆ ವರ್ಷ, ಮತ್ತೆ ಫೆಬ್ರವರಿಯಿಂದ ನಂತರ 3 ತಿಂಗಳು 3.5 ತಿಂಗಳು ಜೂನ್ನವರೆಗೆ ಅದಕ್ಕೆ ನೀರು ಬೇಡ. ಆದರೆ ಇವತ್ತು ತೋಟ ಮಾಡಿದಾಗ ಜೂನಿನವರೆಗೂ ನಾವು ನೀರು ಕೊಡಬೇಕಾಗ್ತದೆ. ಆ ನೀರು ಎಲ್ಲಿಂದ ಬರಬೇಕು ಅಂತ ಹೇಳಿದ್ರೆ ಜಲಮೂಲಗಳಿಂದ ಬರಬೇಕು. ನಾವು ಈ ಜಲಮೂಲಗಳನ್ನ, ಜಲಮೂಲಗಳು ಯಾವುದು ಅಂತ ಹೇಳಿದ್ರೆ, ಒಂದು ಕೆರೆಗಳು, ಇನ್ನು ಹರಿಯುವ ನೀರನ್ನು ನಿಲ್ಲಿಸುವಂತಹ ಕಟ್ಟಗಳು, ಇದು ಜಲಮೂಲಗಳಾಗಿತ್ತು. ನಾವು ಅದನ್ನು ಮರೆತೆವು. ಯಾಕೆ ಮರೆತೆವು ಅಂತ ಹೇಳಿದ್ರೆ, ಒಂದು ಬೋರ್ವೆಲ್ ತೋಡಿದಾಗ ಸುಲಭದಲ್ಲಿ ನೀರು ಬರ್ತದೆ ಅಂತ ಹೇಳುವ ದೃಷ್ಟಿಯಿಂದ ಒಂದು ಮರೆತೆವು. ಎರಡನೇದು ಜನರ ಸಮಸ್ಯೆ. ಕಟ್ಟ ಕಟ್ಟಬೇಕು ಅಂತಾದರೆ ಅನೇಕ ಸಮಸ್ಯೆಗಳು ಉಂಟು. ಮುಖ್ಯವಾಗಿ ಮಣ್ಣು ಬೇಕು. ಆ ಮಣ್ಣನ್ನು ಒಂದು ಪರಿಪೂರ್ಣವಾಗಿ ಕಟ್ಟ ಅಂತ ಮಾಡಬೇಕು ಅಂತಾದರೆ ಅದಕ್ಕೊಂದಷ್ಟು ಜನ ಬೇಕು. ಆ ಮಣ್ಣನ್ನು ಅಗದು ಮತ್ತದನ್ನು ನೀರು ಹಾಕಿ ಕಲಸಿ ಅದನ್ನು ಹುಳಿಬರಿಸಿ ಮೆಟ್ಟಿ ಅದನ್ನು ಏರಿಸಬೇಕು ಅಂತಾದರೆ ಅದಕ್ಕೆ ಸ್ವಲ್ಪ ತಂತ್ರಜ್ಞತೆ ಬೇಕು. ಸ್ಕಿಲ್ ಲೇಬರ್ಸ್ ಇವತ್ತು ಕೊರತೆ ಉಂಟು. ಹೌದು, ಆ ವಿಚಾರವಾಗಿ ಮತ್ತೆ ಮಾತನಾಡೋಣ. ಈಗ ಇನ್ನೊಂದು ವಿಚಾರ, ಈ ಏಕ ಬೆಳೆ ಪದ್ಧತಿಯನ್ನು ಅನುಸರಿಸುವಂತಹದ್ದು ಮತ್ತು ಮಿಶ್ರ ಬೆಳೆಯನ್ನು ಅನುಸರಿಸುವಂತಹದ್ದು, ಈ ಮಿಶ್ರ ಬೆಳೆ ಎನ್ನುವಂತಹದ್ದು ಈ ನೀರು ಇಂಗಿಸುವ ನಿಟ್ಟಿನಲ್ಲಿ ಎಷ್ಟರ ಮಟ್ಟಿಗೆ ಪೂರಕ ಅಂತ? ಅದು ಭಾರಿ ಒಂದು ಪ್ರಯೋಜನ ಕೊಡುವಂತಹದ್ದು. ಮಿಶ್ರ ಬೆಳೆ ಮಾಡಿದಾಗ ಸೂರ್ಯರಶ್ಮಿ ಭೂಮಿಯನ್ನು ತಲುಪುವುದೇ ಇಲ್ಲ. ಒಂದು ಅಡಿಕೆ ತೋಟವನ್ನು ಸೀಮಿತಗೊಳಿಸಿದಾಗ ಅದಕ್ಕೆ ಒಂದಷ್ಟು ಸೂರ್ಯರಶ್ಮಿ ಬೀಳ್ತದೆ. ಆ ಬಿದ್ದಾಗ ನಾವು ಹುಲ್ಲು ಅಲ್ಲಿ ಬೆಳೀತದೆ. ಇದು ಸೂರ್ಯರಶ್ಮಿ ಬಿದ್ದು ಭೂಮಿಯಲ್ಲಿ ನೀರು ಆರದ ಹಾಗೆ ಮಾಡುವಂತಹ ಪ್ರಕೃತಿಯ ವ್ಯವಸ್ಥೆ ಹುಲ್ಲು. ಈ ಹುಲ್ಲನ್ನು ನಾವು ಇವತ್ತೇನು ಮಾಡ್ತೇವೆ, ಅಡಿಕೆ ಹೆಕ್ಕಲಿಕ್ಕೆ ಕಷ್ಟ ಆಗ್ತದೆ ಅಂತ ಹೇಳುವುದಕ್ಕೋಸ್ಕರ ವೀಡ್ ಕಿಲ್ಲರ್ ಅನ್ನು ಬಳಸಿ ಈ ಹುಲ್ಲನ್ನು ನಾಶ ಮಾಡಿಬಿಡ್ತೇವೆ. ಆ ನಾಶ ಮಾಡುವುದರಿಂದಾಗಿ ಒಂದು ಭೂಮಿಯ ಅಡಿಯಲ್ಲಿ ಆಗುವಂತ ಅಂದರೆ ಕತ್ತಲೆಯಲ್ಲಿ ಆಗುವಂತಹ ಜೀವಕೋಟಿಗಳ ಕೆಲಸ ಉಂಟಲ್ಲ ಅದು ನಿಂತು ಹೋಗ್ತದೆ ಒಂದು. ಎರಡನೇದ್ದು ಭೂಮಿಗೆ ಸೂರ್ಯರಶ್ಮಿ ಬಿದ್ದದ್ರಿಂದಾಗಿ ನೀರನ್ನು ಆವಿ ಮಾಡ್ತಾ ಹೋಗ್ತದೆ, ಅದು ಆವಿ ಆಗ್ತಾ ಹೋಗ್ತದೆ. ಹಾಗಾಗಿ ನೀರಿನ ಬಳಕೆಯನ್ನು ನಾವು ಜಾಸ್ತಿ ಮಾಡ್ತಾ ಹೋಗಬೇಕಾಗ್ತದೆ. ಸಾಮಾನ್ಯವಾಗಿ ಅದರ ಬದಲು ನಾವು ತೋಟದಲ್ಲಿ ಮಿಶ್ರ ಬೆಳೆಗಳನ್ನು ಮಾಡಿದಾಗ ಸೂರ್ಯರಶ್ಮಿಗೆ ಭೂಮಿಗೆಯನ್ನು ಸ್ಪರ್ಶಿಸುವುದೇ ಇಲ್ಲ, ಆ ಎಲ್ಲ ಸಸ್ಯಗಳು ಅದನ್ನು ತಡೀತದೆ. ಮತ್ತು ಆ ಸಸ್ಯಗಳಿಂದ ಬಂದಂತಹ ವೇಸ್ಟ್ಗಳು, ವೇಸ್ಟ್ ಅಂತ ಹೇಳಿದ್ರೆ ತರಗೆಲೆ ತ್ಯಾಜ್ಯಗಳು, ಈ ತ್ಯಾಜ್ಯಗಳು ಎಲ್ಲವೂ ನಮಗೆ ಒಳ್ಳೆಯ ಮೇಲು ಗೊಬ್ಬರವಾಗಿ ಪರಿವರ್ತನೆ ಆಗ್ತದೆ, ಮುಚ್ಚಿಗೆಯಾಗಿ ಬಳಕೆ ಆಗ್ತದೆ. ಇದು ಪ್ರಕೃತಿ ಕೊಟ್ಟಂಥದ್ದು, ನಾವು ಅದನ್ನು ಬಿಟ್ಟಿದ್ದೇವೆ. ಇವತ್ತು ಇಲ್ಲಿ ಇದ್ರೆ ಸಮಸ್ಯೆ ಆಗ್ತದೆ ಅಂತ ಇದನ್ನು ಕೂಡ ಹೊರಗೆ ಎತ್ತಿ ಹಾಕ್ತಾ ಇರ್ತೇವೆ. ಹಾಗಾಗಿ ಆ ಗೊಬ್ಬರ ಆಗುವುದು ತಪ್ಪಿತು, ನೀರಿನ ಬಳಕೆಯೂ ಜಾಸ್ತಿ ಆಗ್ತಾ ಬಂತು. ಈ ನೀರಿನ ಬಳಕೆಯ ವಿಷಯಕ್ಕೆ ಬಂದಾಗ ಬಹುಶಃ ನೀರು ಯಾವ ರೀತಿ ನಾವು ಯಾವ ವಿಧಾನದಲ್ಲಿ ನೀರನ್ನು ಕೊಡ್ತೀವಿ ಅನ್ನುವಂತಹದ್ದು ಕೂಡ ಪ್ರಮುಖವಾಗ್ತದೆ. ಹೌದು, ಕರೆಂಟ್ ಇದ್ದಷ್ಟು ಸಮಯ ನೀರನ್ನು ಕೊಡುವಂತಹದ್ದು ಅಥವಾ ಒಂದು ಸ್ಪ್ರಿಂಕ್ಲರ್ ಅನ್ನು ಅಳವಡಿಸುವಂತಹದ್ದು, ಇದು ಎಷ್ಟು ಮಟ್ಟಿಗೆ ತೊಂದರೆಯನ್ನು ಉಂಟು ಮಾಡ್ತಾ ಇದೆ ಅಂತ. ನೀರಾವರಿ ನಮ್ಮ ಹಿರಿಯರಿಂದ ಬಂದದ್ದು, ಹರಿದು ಬಿಡುವಂತಹ ನೀರಾವರಿ. ಆಗ ತೋಟಗಳು ಕಮ್ಮಿ ಇತ್ತು, ನೀರು ಧಾರಾಳ ಇತ್ತು, ಆ ಕಾಲಕ್ಕೆ ಅದು ಸರಿ. ಆದರೆ ಈಗಿನ ನಮ್ಮ ವ್ಯವಸ್ಥೆಗೆ ಯಾವುದು ಬಳಕೆ ಹೆಚ್ಚು ಒಳ್ಳೆಯದು ಅಂತ ಹೇಳಿಕೊಂಡು ಆ ನೀರನ್ನು ಕಾಲುವೆಯಲ್ಲಿ ಹರಿಸುವುದರಿಂದ ಸಾವಿರ ಪಟ್ಟು ಒಳ್ಳೆಯ ಸಿಸ್ಟಮ್ಮು ಸ್ಪಿಂಕ್ಲರು. ಆ ಸ್ಪಿಂಕ್ಲರಿಗಿಂತಲೂ ಇನ್ನೊಂದಷ್ಟು ನೂರು ಪಟ್ಟು ಜಾಸ್ತಿ ಹೆಚ್ಚು ನೀರನ್ನು ಮಿತ ಬಳಕೆ ಮಾಡುವಂಥದ್ದು ಡ್ರಿಪ್ ಇರಿಗೇಷನ್. ಆದರೆ ಆ ಡ್ರಿಪ್ ಇರಿಗೇಷನ್ನು ಬಂದದ್ದೇ ಕೆಲವು ಮಟ್ಟಿಗೆ ನಮಗೆ ಒಂದು ಶಾಪವಾ ಅಂತ ನನಗಂತೂ ಅನ್ನಿಸ್ತದೆ. ನನಗೆ ಯಾಕೆ ಅಂತ ಹೇಳಿದರೆ ಎಲ್ಲಿ ಯಾವ ಕೃಷಿ ಮಾಡಬೇಕು ಅಂತ ಹೇಳುವ ಕಲ್ಪನೆ ನಮಗೆ ಮೊದಲಾಗಿರಬೇಕಾದದ್ದು. ಅತ್ಯಂತ ಹೆಚ್ಚು ನೀರಿರುವಂತಹ ಜಾಗ ಅಂದ್ರೆ ತಗ್ಗು, ಮೊದಲಿನ ಹೇಳುವ ಬಯಲು ಜಾಗ, ಅದು ಗದ್ದೆಯಾಗಿಯೇ ಇರಬೇಕಿತ್ತು. ಆದರೆ ಇವತ್ತು ಗದ್ದೆಯನ್ನು ಬಿಟ್ಟು ನಾವು ತೋಟ ಮಾಡಿದೆವು. ಅದಕ್ಕಿಂತ ಹೆಚ್ಚಿನ ಜಾಗಗಳು ಅಂದರೆ ಒಳಬೆಗಳು ಅಂದರೆ ಈ ಗುಡ್ಡೆಗಳ ಮಧ್ಯದಲ್ಲಿ ಇರುವಂತಹ ಎತ್ತರದ ಜಾಗಗಳು, ಇದೆಲ್ಲ ದಕ್ಷಿಣದಿಂದ ಸೂರ್ಯನ ಬಿಸಿಲನ್ನು ರಕ್ಷಣೆ ಮಾಡಿ ಕೊಡುವಂತ ಕೊಟ್ಟು ಅಲ್ಲಿ ತೋಟವನ್ನು ಎಬ್ಬಿಸಲಿಕ್ಕಿರುವಂಥ ವ್ಯವಸ್ಥೆ ನಮ್ಮನ್ನು ಪ್ರಕೃತಿ ಕೊಟ್ಟದ್ದು. ಅಲ್ಲಿ ಅಡಿಕೆ ತೋಟಗಳು ಇರಬೇಕಾಗಿತ್ತು. ಆದರೆ ಇವತ್ತು ಏನಾಗಿದೆ ಅಂತ ಹೇಳಿದರೆ ಎಲ್ಲಿ ಯಾವ ಕೃಷಿ ಮತ್ತು ಅದರಿಂದ ಇನ್ನು ಎತ್ತರದ ಜಾಗ ಅಲ್ಲಿ ಕಾಡಿರಬೇಕಿತ್ತು, ಇಲ್ಲದಿದ್ದರೆ ರಬ್ಬರ್ ಕೃಷಿ ಇರಬೇಕಿತ್ತು, ಅಲ್ಲದಿದ್ದರೆ ಗೇರು ಕೃಷಿ ಈ ಥರದಲ್ಲಿ ಹೋಗಬೇಕಾದ್ದು. ಅದು ಯಾವುದೂ ನೀರಾವರಿಯನ್ನು ಕೇಳ್ತಾ ಇಲ್ಲ. ಆದರೆ ನಾವು ಇವತ್ತು ಏನು ಮಾಡಿದ್ದೇವೆ ಅಂತ ಅಲ್ಲಿ ಅಸಾಂಪ್ರದಾಯಿಕ ಜಾಗಗಳಲ್ಲಿ ಕೂಡ ಅಡಿಕೆಯನ್ನು ಹಾಕ್ತಾ ಇದ್ದೇವೆ. ನೀರು ಬೇಡದಂತಹ ಗೇರು ಬೀಜಗಳಿಗೆ ಮತ್ತೆ ರಬ್ಬರಿಗೆ ಕೂಡ ನೀರು ಕೊಟ್ಟು ಅದನ್ನು ನಾವು 10 ವರ್ಷದಲ್ಲಿ ಬರಬೇಕಾದ ಉತ್ಪತ್ತಿಯನ್ನು 5 ವರ್ಷದಲ್ಲಿ ತೆಗೆಯುವ ಪ್ರಯತ್ನಗಳು ಮಾಡ್ತಾ ಇದ್ದೇವೆ. ಇದು ನೀರಿನ ದುರ್ಬಳಕೆ ಮತ್ತು ನಮ್ಮ ಅತಿ ಆಸೆಯ ಫಲ. ಸರಿ, ಈಗ ಈ ಮಳೆ ನೀರನ್ನು ಇಂಗಿಸುವ ಪ್ರಯತ್ನದ ಕಡೆ, ಈಗ ಸಾಂಪ್ರದಾಯಿಕವಾಗಿ ಕಟ್ಟ ಹಾಕುವಂತಹದ್ದು ಬಾವಿಯಲ್ಲಿ ಅಥವಾ ಇದರಲ್ಲಿ ನೀರು ಇಂಗಿಸುವಂತಹದ್ದು ಮತ್ತು ಕಾಡನ್ನು ಬೆಳೆಸುವಂತಹದ್ದು, ಸ್ವಲ್ಪ ವಿವರವಾಗಿ ನೋಡುವ. ಈ ಕಾಡು ಎನ್ನುವಂತಹದ್ದು ಈಗ ಪ್ರತ್ಯೇಕವಾಗಿ ಇರಬೇಕು ಅಥವಾ ಕೃಷಿಯನ್ನೇ ಒಂದು ಕಾಡಾಗಿ ಪರಿವರ್ತನೆ ಮಾಡ್ಕೋಬೇಕು? ಅದು ಅವರವರ ಜಾಗವನ್ನು ಹೊಂದಿಕೊಂಡು ನಾವು ಯೋಚನೆ ಮಾಡಬೇಕು. ಒಬ್ಬನ ನನ್ನ ಕಲ್ಪನೆ ಏನಂತ ಹೇಳಿದ್ರೆ ಪ್ರತಿಯೊಬ್ಬನ ಜಾಗ ಎಷ್ಟುಂಟೋ ಅವನವನ ಜಾಗದ 1/3 ಆದರೂ ನಾವು ಕಾಡಾಗಿ ಪರಿವರ್ತನೆ ಮಾಡಿದರೆ ಅದು ಸಕ್ಸಸ್ ಅಂತಲೇ ಲೆಕ್ಕ. ಆ 1/3 ಅಂತ ಹೇಳಿದರೆ ಸುಮಾರು ಅವನಿಗೆ ಜೀವನಕ್ಕೆ 1-4-5 ಎಕರೆಯ ಇಲ್ಲ 10 ಎಕರೆಯ ಒಂದು ಕೃಷಿ ಇದ್ದರೆ ಇನ್ನೊಂದಷ್ಟು ಅದರ 1/3 ಒಂದು 3-4 ಎಕರೆ ಆದರೂ ಕಾಡಿರಬೇಕು. ಇಲ್ಲ ಕೆಲವರಿಗೆ 1 ಎಕರೆ ಜಾಗ ಇರೋದು, 1/2 ಎಕರೆ ಜಾಗ ಇರೋದು, ಅಂಥವನಿಗೆ ನಾವು ಇಷ್ಟು ಕಾಡು ಅಂತ ಹೇಳಿಕೊಂಡು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವ ಏನು ಮಾಡಬಹುದು ಅಂತ ಅವನ ಗಡಿಯ ಒಂದು ಅರಣ್ಯ ಮರಗಳನ್ನು ನೆಟ್ಟರೆ ಅದರಿಂದ ಅದು ಫಸಲು ಕೊಡುವಂತಹ ಮರಗಳು ಎಷ್ಟೋ ಉಂಟು, ಹಲಸು, ಮಾವು ಮತ್ತು ಹಣ್ಣಿನ ಫಲಗಳು ಇಂಥದ್ದೆಲ್ಲ ಕೊಟ್ಟರೆ ಅದು ಒಂದು ಅರಣ್ಯವೇ. ಅದು ಆ ಥರದಲ್ಲಿ ಮಾಡಿಕೊಳ್ಬಹುದು. ಮತ್ತೆ ಸಹಜ ಅರಣ್ಯದ ಕಡೆಗೆ ಸ್ವಲ್ಪ ಜಾಸ್ತಿ ಭೂಮಿ ಇದ್ದವ ಸಹಜ ಅರಣ್ಯದ ಕಡೆಗೆ ಹೋಗಲೇಬೇಕು. ಸಹಜ ಅರಣ್ಯ ಅಂದ ತಕ್ಷಣ ಆ ಗಿಡವನ್ನು ನೆಟ್ಟು ಬೆಳೆಸಬೇಕು ಅಥವಾ ಸಹಜವಾಗಿ ಬೆಳೆಯುವುದಕ್ಕೆ ಬಿಡಬೇಕು? ಸಹಜ ಅರಣ್ಯ ಅಂತ ಹೇಳಿದರೆ ಅಲ್ಲಿ ಈಗಾಗಲೇ ಅರಣ್ಯ ಇದ್ರೆ ಸಹಜವಾಗಿ ಅದನ್ನು ಬೆಳಿಲಿಕ್ಕೆ ಬಿಡಬಹುದು. ಇಲ್ಲ ಅಂತಾದರೆ ಅಲ್ಲಿ ನಾವು ಅರಣ್ಯವನ್ನು ಬೆಳೆಸಲಿಕ್ಕೆ ನಾವು ಪ್ರಯತ್ನಗಳನ್ನು ಮಾಡಬೇಕು. ಯಾವ ತರದಲ್ಲಿ ಮಾಡಬೇಕು ಅಂತ ಹೇಳಿದರೆ ಮೊದಲಾಗಿ ನಾವು ಅರಣ್ಯದಿಂದ ಹರಿದು ಬರುವಂತ ನೀರನ್ನ ಅಲ್ಲಿ ನಿಲ್ಲಿಸಬೇಕು. ಆ ನಿಲ್ಲಿಸಬೇಕಾದಂತಹ ವ್ಯವಸ್ಥೆ ಇಂಗುಗುಂಡಿಗಳು. ಈ ಇಂಗುಗುಂಡಿಗಳನ್ನ ಕಲ್ಪನೆಯನ್ನು ನಮ್ಮ ಹಿರಿಯರು ಕೊಟ್ಟಿದ್ದಾರೆ ನಮಗೆ. ಎಲ್ಲೆಲ್ಲಿ ನೀರು ಹರಿತದ ಆ ಹರಿವಂತಲ್ಲಿಗೆಲ್ಲ ಸಣ್ಣ ಸಣ್ಣ ತಡೆಕಟ್ಟಗಳು ಅಲ್ಲಿ ಗುಂಡಿ ಮಾಡಿ 1 ಫೀಟ್ ಮತ್ತೆ ಉದ್ದ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು 1 ಫೀಟ್ ಆಳ ಇಷ್ಟಿದ್ರೆ ಸಾಕು. ಯಾವಾಗಲೂ ಇಂಗುಗುಂಡಿಗಳನ್ನೆಲ್ಲ ಎತ್ತರದಿಂದ ತಗ್ಗಿನ ಕಡೆಗೆ ಮಾಡ್ತಾ ಬರಬೇಕು. ನಾವು ಯಾವಾಗ ತಗ್ಗಿನಿಂದ ಮಾಡಿತು ಅಂತಾದರೆ ಮೇಲಿನ ನೀರು ಹರಿದು ಬಂದು ಈ ಇಂಗು ಗುಂಡಿಗಳು ಮುಚ್ಚಿ ಹೋಗಿಬಿಡ್ತದೆ. ಅದಕ್ಕೋಸ್ಕರ ಎತ್ತರದಿಂದ ಮಾಡ್ತಾ ಮಾಡ್ತಾ ಕೆಳ ಕೆಳಗೆ ಬರಬೇಕು ನಾವು. ಆ ಥರದಲ್ಲಿ ಇಂಗು ಗುಂಡಿ ಮಾಡಿದಾಗ, ಆ ಇಂಗು ನೀರು ಅಲ್ಲಿ ಗುಂಡಿಗಳಲ್ಲಿ ಇಂಗಿದಾಗ ಅಲ್ಲಿ ಸಹಜವಾಗಿ ಒಂದಷ್ಟು ಹಕ್ಕಿಗಳು ಬಂದು ಅದು ಹಿಚಿಕೆ ಹಾಕ್ತದೆ. ಆ ಹಿಚಿಕೆಯಲ್ಲಿ ಅಂತ ತಿಂದಂಥ ಹಣ್ಣುಗಳು ಬೀಜಗಳು ಅಲ್ಲಿ ಇದ್ದು ಅದು ಮೊಳಕೆ ಹೊಡಿತದೆ ಪ್ರಕೃತಿಯಲ್ಲಿ. ಇದು ವ್ಯವಸ್ಥೆ. ಅಂದ್ರೆ ಈಗ ಇಂಗು ಗುಂಡಿಯನ್ನು ಎಷ್ಟು ಪ್ರಮಾಣದಲ್ಲಿ ಮಾಡಬೇಕು, ಎಷ್ಟು ಉದ್ದ ಅಗಲ ಇರಬೇಕು, ಅದು ಬಹುಶಃ ಆಯಾ ಒಂದು ಜಾಗವನ್ನು ನೋಡಿಕೊಂಡು ಮಾಡಬೇಕು. ಮತ್ತೆ ಇಂಗು ಗುಂಡಿ ಮಾಡಿದಾಗ ನೀರ ಹರಿವು ನಿಂತ ಕೂಡಲೇ ಸಹಜವಾಗಿ ನೋಡಿ ಪ್ರಕೃತಿ ಕೊಡುವಂತದ್ದು ಒಂದಷ್ಟು ಪಾಚಿಯ ಬೆಳವಣಿಗೆ ಆಗ್ತದೆ. ನೀರು ಹರಿವು ಆಗ್ತಿದ್ರೆ ಪಾಚಿಯನ್ನು ಅದು ಕರಗಿಸಿಕೊಂಡು ಹೋಗ್ತದೆ, ಅಲ್ಲಿ ಪಾಚಿ ಬೆಳವಣಿಗೆ ಆಗ್ತದೆ. ಆ ಪಾಚಿಯ ಮೇಲೆ ಅದು ನೀರನ್ನು ಹಿಡಿದಿಟ್ಟುಕೊಳ್ತದೆ, ಅದರಲ್ಲಿ ಪಸೆ ಉಳಿತದೆ, ಅದರ ಮೇಲೆ ಒಂದಷ್ಟು ಹುಲ್ಲು ಬೆಳೀತದೆ. ಆ ಹುಲ್ಲಿನ ಮಧ್ಯಕ್ಕೆ ಹಕ್ಕಿಗಳು ತಂದಂತಹ ಬೀಜಗಳು ಬಿದ್ದಾಗ ಅದು ಅಲ್ಲಿ ಸಸ್ಯಗಳಾಗಿ ಮೊಳಕೆ ಒಡಿತದೆ. ಹಂತ ಹಂತವಾಗಿ ಬೆಳವಣಿಗೆ ನಮಗೆ ಇವತ್ತಿನ ನಾಳೆಗೆ ಕಾಣುವುದಿಲ್ಲ, ಆ ಬೆಳವಣಿಗೆ 10-20 ವರ್ಷದಲ್ಲಿ ಆಗಬೇಕಂತದ್ದು. ಪ್ರಕೃತಿ ಕೋಟ್ಯಾಂತರ ವರ್ಷದ ಪ್ರಕೃತಿ ನಮ್ಮದು. ನಾವು ಇತ್ತೀಚೆಗೆ ಬಂದದ್ದು. ಈಗ ಈ ನೀರು ಇಂಗಿಸುವ ಪ್ರಯತ್ನದಲ್ಲಿ ಈ ಲಾವಂಚದಂತಹ ಒಂದು ಬೇರು ಗಿಡಗಳು ಅದ್ಭುತ ಹುಲ್ಲು, ಅದರ ಒಂದು ಪ್ರಾಮುಖ್ಯತೆ ಲಾವಂಚದಂಥದ್ದು ಬಹಳ ಒಂದು ಅದ್ಭುತವಾದ ಸಸ್ಯ. ಅದು ನೀರ ಮಣ್ಣಿನ ಸವಕಳಿಯನ್ನು ತಡಿಲಿಕ್ಕೆ, ನೀರನ್ನು ಇಂಗಿಸಲಿಕ್ಕೆ ಅದು ಅದು ಮೇಲೆ ಎಷ್ಟು ಎತ್ತರ ಬೆಳೀತದೋ ಅದರ 2.5 ಅಡಿಗೆ ಹೊರಗೆ ಹೋಗ್ತದೆ, ಬೇರುಗಳನ್ನು ಕೊಡ್ತದೆ ಇರ್ತದದು ಲಾವಂಚ. ಹತ್ತಿರವಾಗಿ ಬಿಡೋದು, ಒಂದು ಚೂರು ಮಣ್ಣಿನ ಸವಕಳಿಯನ್ನು ಅದು ಮಾಡಲಿಕ್ಕೆ ಬಿಡುವುದಿಲ್ಲ. ಅದು ಅದಲ್ಲದೆ ಅದರ ಮಧ್ಯದಲ್ಲಿ ಎರೆಹುಳುಗಳಿಗೆ ಬೆಳೀಲಿಕ್ಕೆ ಅಷ್ಟು ಒಂದು ಆಸ್ಪದವನ್ನು ಕೊಡ್ತದದು ಲಾವಂಚದಂಥದ್ದು. ಅಂಥದ್ದು ನೀರು ಎಲ್ಲಿ ಹರಿವು ಉಂಟು ಅಲ್ಲೆಲ್ಲ ನಾವು ನೆಡಲೇಬೇಕಾಗಿದೆ. ಇನ್ನು ಈ ಬಾವಿ ಮತ್ತು ಕೆರೆ ಇವುಗಳಿಗೆ ಮರುಪೂರಣ ಮಾಡುವಂಥದ್ದು ಅಥವಾ ಮಳೆ ನೀರನ್ನು ಇಂಗಿಸುವಂಥದ್ದು ಏನೇನು ಪ್ರಯತ್ನಗಳನ್ನು ಮಾಡಬಹುದು ನೋಡಿ. ಸಾಮಾನ್ಯ ಹೇಗೆ ಅಂತ ಹೇಳಿದ್ರೆ, ನಮಗೆ ಕೃಷಿ ಆಗಬೇಕು ಅಂತ ಒಂದಷ್ಟು ಜಾಗವನ್ನು 1-10 ಎಕರೆ 15 ಎಕರೆ ಆರ್ಥಿಕವಾಗಿ ಸಬಲರಿದ್ದವರು ನೋಡ್ತೇವೆ ನಾವು. ಇಲ್ಲಿ ಬಹಳ ಚಂದ ಕೃಷಿ ಆಗಬಹುದು ಅಂತ ಹೇಳಿಕೊಂಡು, ಆದರೆ ಕೃಷಿ ಆಗಬಹುದು ಅಂತ ನೋಡ್ತೇವೆ, ಆ ನೀರಿನ ಮೂಲ ಏನು ಅಂತ ಮಟ್ಟಿಗೆ ಯೋಚನೆ ಮಾಡುವುದಿಲ್ಲ. ಯೋಚನೆ ಮಾಡ್ತೇವೆ, ಮಾಡಿದ ಅದಕ್ಕೆ ಬೋರ್ವೆಲ್ ಕೊರಸೋದು ಒಂದೇ ಪರಿಹಾರ ಅಂತ ಯೋಚನೆ ಮಾಡ್ತೇವೆ. ಅಲ್ಲಿ ನಾವು ಮೊದಲಾಗಿ ನಾವು ಸೋಲುವಂಥದ್ದು ಅಲ್ಲಿ ಬೋರ್ವೆಲ್ನ ಬದಲು ನಾವು ಮೊದಲಾಗಿ ಬಾವಿ ಮಾಡುವಂಥ ಜಾಗಕ್ಕೆ ಕೃಷಿಗೆ ಯೋಚನೆ ಮಾಡಬೇಕಾಗ್ತದೆ. ಇದು ಬರೇ ಕೃಷಿಕ ಮಾತ್ರ ನಾನು ಹೇಳ್ತಾ ಇಲ್ಲ, ಒಂದು ಇಂಡಸ್ಟ್ರಿ ಮಾಡ್ತಿದ್ರೆ, ಕಾರ್ಖಾನೆಗಳು ಏನು ಮಾಡ್ತಿದ್ರು ಕೂಡ, ಒಂದು ಕಟ್ಟಡ ಕಟ್ಟುವವನಾದರೂ, ಒಂದು ಕಾಂಪ್ಲೆಕ್ಸ್ ಹಾಕುವವನಾದರೂ ಸಹ ಅವನ ನೀರಿನ ಮೂಲಕ್ಕೆ ಏನು ಮಾಡಬಹುದು, ಪ್ರಕೃತಿಯ ನೀರನ್ನು ಅಲ್ಲಿ ಯಾವ ಥರ ಉಳಿಸಿಕೊಳ್ಳಬಹುದು ಅಂತ ಯೋಚನೆ ಮಾಡಬೇಕು. ಮೊದಲಾಗಿ ನಾನು ಹೇಳಬೇಕಂತಂದರೆ ಅಲ್ಲಿ ಒಂದು ಬಾವಿಯನ್ನು ಮಾಡಬೇಕು. ಎಷ್ಟು ನೀರಿನ ಅಪೇಕ್ಷೆ ಉಂಟು ಅಷ್ಟು ದೊಡ್ಡ ಬಾವಿ. ಆ ಬಾವಿಗೆ ಮಳೆಗಾಲದ ನೀರನ್ನು ಪೂರ ಅಲ್ಲಿಗೆ ನಾವು ಅದರ ಛಾವಣಿಯಿಂದ ಇಂಗುವ ಹಾಗೆ ಮಾಡಲೇಬೇಕು ನಾವು. ಅದು ಮಾಡಿತು ಅಂತಾದರೆ ಹೆಚ್ಚು ಕಮ್ಮಿ ನಮಗೆ ಏಪ್ರಿಲ್ ಮೇವರೆಗೆ ನೀರು ಕೊಟ್ಟೇ ಕೊಡ್ತದೆ ನಮಗೆ ಆ ಬಾವಿಗಳು. ಅದರ ನಂತರ ಒಂದು ತಿಂಗಳು ಏನಾದರೂ ಬೇಕು ಅಂತಾದರೆ ಆಗ ಅನಿವಾರ್ಯ ಆದರೆ ಬೋರ್ವೆಲ್ ತೆಗೆದರೂ ತಪ್ಪಲ್ಲ, ಪ್ರಕೃತಿಗೆ ಅದು ಹಾನಿ ಮಾಡುವುದಿಲ್ಲ. ಒಂದು ಜಮೀನಿಗೆ ಒಂದು ಕೆರೆ ಅಥವಾ ಒಂದು ಬಾವಿ ಇರಲೇಬೇಕು. ಇದು ನಾವು ಮಾಡಬೇಕಾದ ಸಿಸ್ಟಮ್. ಇದನ್ನೇ ಕೃಷಿಗೆ ಕೂಡ ನಾವು ಯೋಚನೆ ಮಾಡಬೇಕಾದ್ದು. ಮೊದಲಾಗಿ ಮಾಡಬೇಕಾದ್ದು ಕೆರೆ. ಆ ಕೆರೆಗೆ ಕೂಡ ಮಳೆಗಾಲದಲ್ಲಿ ಇಂಗುವಂಥ ಹರಿಯುವ ನೀರುಗಳು ಇರಬಹುದು, ಅಂಥದ್ದನ್ನೆಲ್ಲ ಇಂಗುವಂಥದ್ದು ಅದಕ್ಕೆ ಒಂದು ಒಡ್ಡಿಸಿ ಅದು ನೀರು ಇಂಗಿಸುವಂಥ ವ್ಯವಸ್ಥೆಯನ್ನು ಮಾಡಿಕೊಂಡಾಗ, ಮತ್ತು ಆ ಕೆರೆಗಳನ್ನು ಪ್ರತಿ ಬೇಸಿಗೆಯಲ್ಲಿಯೂ ಅದರ ಕೆಸರನ್ನು ತೆಗೆದು ಹೂಳನ್ನು ಎತ್ತಿದಾಗ ನೀರು ವೃದ್ಧಿ ಆಗ್ತದೆ. ಬಹುಶಃ ನಮ್ಮ ಕೇಳುಗರಲ್ಲಿ ಇನ್ನೊಂದು ಪ್ರಶ್ನೆ ಹೇಳ್ಬೋದು. ಈಗ ತಗ್ಗು ಪ್ರದೇಶದಲ್ಲಿ ಈಗ ಒಂದು ಕಾಲದಲ್ಲಿ ಅಡಿಕೆ ಮಾಡೋದಕ್ಕಿಂತ ಮೊದಲು ಅಲ್ಲಿ ಗದ್ದೆ ಇದ್ದಂಥ ಒಂದು ಪ್ರದೇಶವಾಗಿದ್ದರೆ ಅಲ್ಲಿ ಅಡಿಕೆ ತೋಟವನ್ನು ಮಾಡಿದ್ದಿದ್ರೆ ಮಳೆಗಾಲದಲ್ಲಿ ನೀರು ನಿಲ್ಲುವುದಿಲ್ವಾ ಅಂತ, ಅದನ್ನು ಬಸಿಗಾಲುವೆ ಮೂಲಕ ಹೊರಹಾಕಬೇಕು ಅನ್ನೋ. ಹೌದು, ಇಂಥ ಪ್ರದೇಶದಲ್ಲಿ ನೀರು ಇಂಗುವ ಪ್ರಯತ್ನ ಸಾಧ್ಯವ? ಅಲ್ಲ, ಮಳೆಗಾಲದಲ್ಲಿ ಹೊರತೆಯಾಗಿ ಬಂದ ನೀರನ್ನು ಬಸಿಗಾಲುವೆ ಮೂಲಕ ಹೊರಗೆ ಹಾಕಲೇಬೇಕಾಗ್ತದೆ. ಯಾವಾಗ ಮಳೆ ಹೋಗ್ತದ ಆಗ ಬಸಿಗಾಲುವೆಗಳ ಮೂಲಕ ನೀರನ್ನು ಮತ್ತೆ ಇಂಗಿಸುವಂಥ ವ್ಯವಸ್ಥೆ ಮಾಡಬೇಕು. ಎಲ್ಲಿ ಬಸಿಗಾಲುವೆ ಕೊಡಬೇಕೋ ಅಲ್ಲಿ ನೀರಿನ ಹರಿವು ಉಂಟು ಅಂತಲೇ ಲೆಕ್ಕ. ಅಂದರೆ ಅಲ್ಲಿ ಒಂದು ಸಣ್ಣ ಕಿರು ತೋಡಾದರೂ ಇರಲೇಬೇಕದು ಬಸಿಗಾಲುವೆ ಕೊಡುವಂಥ ಸ್ಥಿತಿ ಇದ್ದಾಗ. ಆ ಕಿರುಗಾಲುವೆಗಳಲ್ಲಿ ಅಥವಾ ತೋಡುಗಳಲ್ಲಿ ನೀರನ್ನು ಉಳಿಸಿಟ್ಟುಕೊಳ್ಳುವಂಥದ್ದು ಇಂಗಿಸುವಂಥ ವ್ಯವಸ್ಥೆಯೇ ನಮ್ಮ ಹಿರಿಯರು ಹೇಳಿಕೊಟ್ಟದ್ದು. ಕಟ್ಟಗಳಿರ್ಬೋದು ಮತ್ತು ಮದಕಗಳು ಇಂಥದ್ದೆಲ್ಲ ಇರುವಂಥದ್ದು. ಅದಕ್ಕೋಸ್ಕರ ಇದರ ಬಗ್ಗೆ ಸ್ವಲ್ಪ ವಿಸ್ತಾರವಾಗಿ ಹೇಳಿ. ಈಗ ಕಟ್ಟಗಳು ಅಂತ ಹೇಳಿದರೆ ಇದು ಸಾಂಪ್ರದಾಯಿಕವಾಗಿ ಮಣ್ಣಿನಿಂದ ಹಾಕಿ ಮಾಡುವಂತಹ ಒಂದು ಕಟ್ಟಗಳಲ್ಲಿ ಸಾಕಷ್ಟು ಸಮಸ್ಯೆಗಳಿವೆ, ಸಾಕಷ್ಟು ಖರ್ಚು ಕೂಡ ಬರ್ತದೆ ಅಂತ. ಇದರಲ್ಲಿ ಯಾವ ರೀತಿ ಒಂದು ಸುಧಾರಣೆಯನ್ನು ಮಾಡಬಹುದು ಅಂತ ಬಹಳ ಒಳ್ಳೆ ಪ್ರಶ್ನೆ ಇದು. ಕಟ್ಟಗಳು ನಮ್ಮಲ್ಲಿ ಮೊದಲೇ ಅಂದರೆ ಮಣ್ಣಿನಲ್ಲಿ ಹಾಕ್ತಾ ಇದ್ದದ್ದು. ಈಗ ನನ್ನ ವೈಯಕ್ತಿಕವಾಗಿ ನಾನು ಹೇಳುವಂಥದ್ದಾದರೆ, ಕಟ್ಟ ನಮ್ಮಲ್ಲಿ ನನ್ನದು 23 ಫೀಟ್ ಅಗಲದ ತೋಡು. ಈ ತೋಡಿಗೆ ಮಣ್ಣಿನ ಕಟ್ಟವನ್ನು ಹಾಕಿ ನನ್ನ ಹಿರಿಯರ ಕಾಲದಿಂದ ಹಾಕ್ತಾ ಇದ್ದೆವು ನಾವು. ಆ ಒಂದು ಕಟ್ಟ ಆಗಬೇಕು ಅಂತಾದ್ರೆ ಒಂದಷ್ಟು ಮಣ್ಣನ್ನು ಬರೆಯಿಂದ ತೆಗೆದು, ದಕ್ಷಿಣ ಕನ್ನಡ ಸಾಮಾನ್ಯವಾಗಿ ತೋಡಿನ ಬುಡದಲ್ಲಿ ಕಟ್ಟ ಮಣ್ಣಿರುತ್ತದೆ, ಬರೆ ಇರುತ್ತದೆ, ಕೆಲವು ಕಡೆ ಇರುವುದಿಲ್ಲ, ದೂರದಿಂದ ತರಬೇಕಾಗ್ತದೆ. ಆ ಮಣ್ಣನ್ನು ಅಗದು ತಂದು ಅದನ್ನು ಮತ್ತೆ ಕಲಸಿ ಅದನ್ನು ಏರಿಸಬೇಕು ಅಂತಾದ್ರೆ ಅದಕ್ಕೊಂದಷ್ಟು ಸ್ಕಿಲ್ ಲೇಬರ್ಸ್ ಬೇಕು, ಅದಕ್ಕೆ ಅದಕ್ಕೆ ಅಷ್ಟು ಕಷ್ಟದ ಕೆಲಸ. ಅದನ್ನು ಮಾಡಬೇಕು ಅಂತಾದ್ರೆ ಹೆಚ್ಚು ಕಮ್ಮಿ ನನ್ನ 23 ಫೀಟ್ ಅಗಲದ ತೋಡಿಗೆ 60-65 ಆಳು ಬೇಕಾಗ್ತಿತ್ತು ನನಗೆ. ಅದರ ಪರಿಣಾಮವೇ ಒಂದಷ್ಟು ಜಾಗದ ಮಣ್ಣು ಪೂರಾ ಇವತ್ತು ಅಲ್ಲಿಗೆ ಆಗದ ಒಂದು ತಟ್ಟೆ ಉಂಟು ಈಗ ನನ್ನಲ್ಲಿ. ಆ ತಟ್ಟು ಮತ್ತೆ ಈ ಕಟ್ಟಗಳು ಮಳೆ ಬಂದಂತಾದ್ರೆ ಈ ಮಣ್ಣು ಕೊಚ್ಚಿಕೊಂಡು ಹೋಗಿಬಿಡ್ತದೆ, ಅದು ಹೋಗಿ ನಮ್ಮ ತೋಡನ್ನ ಕೆರೆ ನದಿಗಳನ್ನ ಎಲ್ಲ ಹೂಳು ತುಂಬಿಸುವಂತ ಆಗ್ತಾ ಇರ್ತದೆ. ಅದು ಆ ಕಾಲಕ್ಕೆ ಅದು ಸರಿ ಇತ್ತು, ಯಾಕೆಂತ ಹೇಳಿದ್ರೆ ಅದಕ್ಕಿಂತ ಹೆಚ್ಚಿನ ತಂತ್ರಜ್ಞಾನ ಬೆಳೆದಿರಲಿಲ್ಲ ಆಗ. ಆದರೆ ಈಗ ತಂತ್ರಜ್ಞಾನ ಬೆಳೆದಾಗ ನಾವು ಅದನ್ನು ಪರಿವರ್ತನೆ ಮಾಡಿಕೊಳ್ಬೇಕು. ಈಗ ನಮಗೆ ಈ ತರದಲ್ಲಿ ಕಟ್ಟಗಳನ್ನು ಮಾಡಬೇಕು ಅಂತಾದ್ರೆ ಅಷ್ಟು ಲೇಬರು ಇಲ್ಲ, ಲೇಬರ್ನ ಸಮಸ್ಯೆ ಈಗ ಎಲ್ಲಾ ಕೃಷಿಕರಿಗೂ ತೀವ್ರವಾಗಿ ಉಂಟು. ನಾವು ಯಾವಾಗ ಬೋರ್ವೆಲ್ ಯುಗಕ್ಕೆ ಬಂದೆವೋ ಆಗ ನಾವು ಕಟ್ಟಗಳನ್ನೆಲ್ಲ ಲೇಬರ್ ಇಲ್ಲ ಅಂತ ಹೇಳುವ ಒಂದೇ ಒಂದು ಕಾರಣವನ್ನು ಕೊಟ್ಟು ನಾವು ಅದನ್ನು ಮರೆತು ಬಿಟ್ಟೆವು. ಅದಕ್ಕೆ ಬದಲಿ ಏನು ವ್ಯವಸ್ಥೆ ಅಂತ ಯೋಚನೆ ಮಾಡಲಿಕ್ಕೆ ಹೆಚ್ಚಿನ ರೈತರು ಹೋಗಲಿಲ್ಲ, ಕೆಲವರು ಮಾಡಿದ್ದಾರೆ. ಅದಕ್ಕೆ ಬದಲಿಯಲ್ಲಿ ಏನಂತ ಹೇಳಿದ್ರೆ ಹೊಯ್ಗೆ ಗೋಣಿಗಳನ್ನು ಕಟ್ಟಿ ಹೊಯ್ಗೆ ಗೋಣಿಗಳನ್ನು ಹತ್ತಿರ ಹತ್ತಿರ ಇಟ್ಟು ಅದರ ಎದುರು ಈಗ ಬಂದಂತಹ ಸಿಲ್ಫಾಲಿನ್ ಶೀಟು ಅಂದ್ರೆ ಪ್ಲಾಸ್ಟಿಕ್ ಶೀಟು ಅದನ್ನು ಎದುರುಗಡೆ ಇಟ್ಟು ಆ ತರದಲ್ಲಿ ನೀರನ್ನು ಕಟ್ಟಿ ನಿಲ್ಲಿಸುವಂಥದ್ದು ಅನೇಕ ರೈತರು ಸಂಶೋಧನೆ ಮಾಡಿ ಚೆನ್ನಾಗಿ ಮಾಡಿದರು. ಅದು ಒಂದು ಕಾರಣ ಇತ್ತು, ಅದನ್ನು ನಾವು ಎಲ್ಲರೂ ಅಳವಡಿಸಬೇಕಾಗಿತ್ತು. ಆದರೆ ಅದನ್ನು ಕೂಡ ಅಳವಡಿಸದೆ ರೈತರು ತುಂಬ ಜನ ಇದ್ದಾರೆ, ಯಾಕೆಂದ್ರೆ ಬೋರ್ವೆಲ್ಗಳು ಕಾರಣ ಇದಕ್ಕೆ. ಮತ್ತೆ ಮೂರನೇ, ನಾನೇನು ಮಾಡಿದೆ, ನಾನು ಇದೇ ತರದಲ್ಲಿ ಈ ಮಣ್ಣಿನ ಕಟ್ಟವನ್ನು ಬಿಟ್ಟು ಹೊಯ್ಗೆ ಗೋಣಿಯ ಕಟ್ಟಕ್ಕೆ ಹೋದೆ. ಹೊಯ್ಗೆ ಗೋಣಿ ಕಟ್ಟಕ್ಕೆ ನನಗೆ 60 ಆಳಿನಿಂದ 10 ಆಳಿಗೆ ಇಳಿಯಿತು ನಮ್ಮ ಆಳು ಬೇಕಾಗುದು ಅದಕ್ಕೆ. ಆದರೆ ಏನಾಯ್ತು ಅಂತ ಹೇಳಿದ್ರೆ ಹೊಯ್ಗೆ ಗೋಣಿ ಅದು ನೀರಿನ ಸಮೇತವಾಗಿರುವಂತಹ ಗೋಣಿಯನ್ನು ಎತ್ತಬೇಕು ಅಂತಾದ್ರೆ 3-4 ಜನ ಇರಲೇಬೇಕು, ಅಷ್ಟಕ್ಕೆ ಕೂಡ ಜನರ ಸಮಸ್ಯೆ ನಮಗೆ ಬಂತು. ಇದಕ್ಕೆ ಏನು ಉಪಾಯ ಮಾಡಬಹುದು ಅಂತೇಳಿ ಯೋಚನೆ ಮಾಡ್ತಾ ಮಾಡ್ತಾ ಸುಮ್ಮನೆ ಹೀಗೆ ಯಾವುದೋ ಒಂದು ಕಟ್ಟಡವೊಂದ ಅಡಿ ಕಟ್ಟತಾ ಇರುವಂತ ಕಟ್ಟಡದ ಹತ್ರ ಹೋಗ್ತಾ ಇದ್ದೆ, ನೋಡ್ತಾ ಇದ್ದೆ ಅಲ್ಲಿ. ಅದನ್ನು ನೋಡುವಾಗ ಅಲ್ಲಿ ಈ ಸೆಂಟ್ರಿಂಗ್ ಶೀಟ್ಗಳು ಕಂಡಿತ್ತು ನನಗೆ. ಈ ಸೆಂಟ್ರಿಂಗ್ ಶೀಟ್ಗಳು ಕಂಡಾಗುವಾಗ ಪಕ್ಕ ನನ್ನ ತಲೆಗೊಂದು ಮಿಂಚು ಹೊಳೆದಾಗ ಆಯ್ತು ನನಗೆ, ಯಾಕೆ ನಮ್ಮ ಕಟ್ಟಕ್ಕೆ ಇದನ್ನ ಅಡ್ಡ ಇಡಬಾರದು ಅಂತೇಳಿ ಒಂದನ್ನು ಕಂಡೋಯ್ತು ನನಗೆ. ಹಾಗೆ ಬಂದು ನನ್ನ ತೋಡಿನ ಹತ್ತಿರ ನಿತ್ತೆ ಒಂದು 1/2 ದಿನ ಯೋಚನೆ ಮಾಡಿದ್ದೇನೆ, ಅಳತೆ ಇಳತೆ ಮಾಡಿ ಯೋಚನೆ ಮಾಡಿ ಅಲ್ಲಿಗೆ ಒಂದಷ್ಟು ಸೆಂಟ್ರಿಂಗ್ ಶೀಟ್ಗಳನ್ನು ಮಾಡಿಸಿದರೆ ಹೇಗೆ ಅಂತ 23 ಫೀಟಿಗೆ ಸರಿಯಾಗಿ ನಾನು 10 ಸೆಂಟ್ರಿಂಗ್ ಶೀಟ್ಗಳನ್ನು ಮಾಡಿದೆ. ಸುಮಾರು 2 ಕಾಲಡಿ 4 ಫೀಟ್ ಎತ್ತರ, ನಾನು ನೀರು ಏರಬೇಕಾದ್ರೆ ನಮಗೆ 3-4 ಫೀಟ್ ಎತ್ತರ ಆ ಥರದಲ್ಲಿ ಸೆಂಟ್ರಿಂಗ್ ಶೀಟ್ಗಳನ್ನು ಮಾಡಿಸಿದೆ. ಇದನ್ನು ನಾನು ನೆಟ್ಟಾಗಿ ಇಡಬೇಕಾಗಿದೆ, ಅದಕ್ಕೆ ಒಂದು ಆಧಾರ ಬೇಕು, ಏನು ಮಾಡಬಹುದು ಅಂತ ಕಂಡಿತು. ಅದಕ್ಕೆ ನಮ್ಮಲ್ಲಿ ಅಡಿಕೆ ಮರ ಧಾರಾಳ ಉಂಟು, ಅಡಿಕೆ ಮರವನ್ನು ಈಚೆ ಬದಿಯಿಂದ ಆಚೆ ಬದಿಗೆ ಅಡ್ಡ ಹಾಕಿದೆ, ಅಡಿಕೆ ಮರವನ್ನು ಅಡ್ಡ ಹಾಕಿ ನೆಟ್ಟಗೆ ನಿಲ್ಲಿಸಿದೆ. ಆದರೆ ನೀರಿನ ಒತ್ತಡಕ್ಕೆ ಅಡಿಕೆ ಮರ ಬಗ್ತಾ ಬಂತು. ಇದಕ್ಕೇನು ಪರಿಹಾರ ಆಗಬೇಕಲ್ಲ ಅಂತ ಹೇಳಿಕೊಂಡು ಅಡಿಕೆ ಮರದ ಆ ಮರಕ್ಕೆ ಮತ್ತೆ 2 ಮುಂಡುಗಳನ್ನು ಕೊಟ್ಟೆ. ಸುಮಾರು ಓರೆಯಾಗಿ ಕೊಡುವಂಥದ್ದು ಮುಂಡು ಅಂತ ಹೇಳಿದ್ರೆ ಸಾಮಾನ್ಯ ಜನರಿಗೆ ಅರ್ಥ ಆಗ್ತದೆ ಏನು ಅಂತ. ಈಗ ಬಾಳೆಗೆ ಕೊಡುದು ಮುಂಡು ಅಂತ ಹೇಳಿಕೊಂಡು ಅದು ಯಾವ ತರ ಕೊಡಬೇಕು ಅಂತ ಹೇಳಿಕೊಂಡು ಆಧಾರ ಒಟ್ಟಾರೆ ಮರ ಬಗ್ಗದಾಗೆ ಹಾಗೆ ಕೊಟ್ಟು ಅದನ್ನ ನೀರನ್ನು ಉಳಿಸಿದೆ. ಆ ವರ್ಷ ಬಹಳ ಸಕ್ಸಸ್ ಆಯಿತು ನನಗಂತೂ, ನನ್ನನ್ನು ನಾನೇ ಬೆನ್ನು ತಟ್ಟಿಕೊಂಡೆ. ಯಾಕೆಂದರೆ ನನಗೆ ಅದೊಂದು ಹೊಸ ಯೋಚನೆ ಬಂದದ್ದು, ಅದು ಭಾಳ ಆಶ್ಚರ್ಯವಾಗಿ ಮತ್ತು ಅಷ್ಟು ಸಂತೋಷ ಕೊಟ್ಟಿತ್ತು ನನಗೆ. ಅದು ಹಾಗೆ ಎದುರಿಗೆ ಆ ತಗಡಿಟ್ಟು ತಗಡಿನ ಎದುರಿಗೆ ಸಿಲ್ಫಾಲಿನ್ ಶೀಟ್ ಹಾಕಿದೆ. ಸಿಲ್ಫಾಲಿನ್ ಶೀಟು ನೀರು ಅಲ್ಲಿ ಹರಿದು ಹೋಗದ ಹಾಗೆ ತಡೆ ಇರುವಂಥದ್ದು. ಆ ಸಿಲ್ಫಾಲಿನ್ ಶೀಟಿಗೆ ತಗಡುಗಳ ಆಧಾರ, ತಗಡಿಗೆ ಮತ್ತೆ ಅಡಿಕೆ ಮರ ಆಧಾರ. ಹೀಗೆ ಹಾಗೆ 1 ವರ್ಷ ಇಷ್ಟು ತಗೊಂಡೆ. ಅದ ಶಿಲ್ಫಾಲಿನ್ ಶೀಟ್ ನನ್ನ ಅಷ್ಟಕ್ಕೆ ಸಾಧಾರಣ, ನನಗೆ ಇದು 5 ವರ್ಷದ ಹಿಂದೆ, ಆಗ ನನಗೆ 13,000 ರೂಪಾಯಿ ಆಗಿದೆ ನನಗೆ. ಯಾವುದಕ್ಕೆ ಬರೇ ತಗಡಿಗೆ ಮತ್ತೆ ಶಿಲ್ಫಾಲಿನ್ ಶೀಟ್ ಬರೇ 600 ರೂಪಾಯಿ ಅಷ್ಟೇ ಆಗುದು, ಅದಕ್ಕೆ ಅಷ್ಟೇ ಆಗಿದ್ದು. ಮರುಬಳಕೆ ಮಾಡಬಹುದು ಶೀಟನ್ನ ಮರುಬಳಕೆ ಮಾಡಬಹುದು. ಶೀಟ್ಗಳು ಶಾಶ್ವತ ಅಂತಲೇ ಹೆಚ್ಚು ಕಮ್ಮಿ ಹೇಳ್ಬೋದು. ನಾನು ಕಬ್ಬಿಣದ ತಗಡು 1 ಇಂಚಿನ ಆಂಗ್ಲರು, ಅದನ್ನ ಕಟ್ಟಗಳ ನೀರಿನ ಏರುವ ಇದಕ್ಕೆ ಸರಿಯಾಗಿ, ಇಲ್ಲದ ತೋಡಿನ ಅಗಲಕ್ಕೆ ಸರಿಯಾಗಿ, ಶಿಲ್ಫಾಲಿನ್ ಇದು ಕಬ್ಬಿಣದ ತಗಡಿನ ಆಂಗ್ಲರ್ಸ್ಗಳನ್ನು ದಪ್ಪ ಸಪರ ಮಾಡಬೇಕಾದಿತ್ತು. ನಂದು 1 ಇಂಚಿನ ಆಂಗ್ಲರ್ಸು, ಕೆಲವು ಕಡೆಗೆ ಜಾಸ್ತಿ ಬೇಕಾಗ್ಬೋದು. ಹೀಗೆ ಮಾಡಿ ಮಾಡಿದಿಂದಾಗಿ ಭಾರಿ ನನ್ನ 10 ಆಳಿನಿಂದ ಬಂದದ್ದು 2 ಆಳಿಗೆ 1/2 ಗಂಟೆಯಲ್ಲಿ ಈ ಕಟ್ಟ ಆಗ್ತದೆ. ಇದು ನಾನು ಕಂಡುಕೊಂಡಂತ ಸಿಸ್ಟಮ್. ಈಗ ಇತ್ತೀಚಿನ ಬೆಳವಣಿಗೆ ಅಂದ್ರೆ ಬಹುಶಃ ಸಿಮೆಂಟ್ ಶೀಟ್ ಅನ್ನು ಕೂಡ ಹೀಗೆ ಬಳಸಬಹುದು ಅಂತ, ಈಗ ಕಿಂಡಿ ಅಣೆಕಟ್ಟುಗಳಿಗೆ ಒಂದು ಬಳಸುವ ಪ್ರಯತ್ನವನ್ನು ಜಿಲ್ಲಾ ಪಂಚಾಯತ್ ವತಿಯಿಂದಲೂ ಕೂಡ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಹೇಳಿ. ಇದು ಅದೇ, ಇದರ ಬದಲು ಸಿಮೆಂಟ್ ಶೀಟ್ಗಳು ಖಂಡಿತವಾಗಿ ಮಾಡಬಹುದು. ಆದರೆ ಸಿಮೆಂಟ್ ಶೀಟ್ಗಳು ನನ್ನ ಅಭಿಪ್ರಾಯದಲ್ಲಿ ಪರಿಸರ ಪೂರಕ ಅಲ್ಲ, ಪೂರಕ ಅಲ್ಲ ಒಂದು, ಮತ್ತೆ ಎರಡನೇದ್ ಅದು ಹೆವಿ ಭಾರ, ನಮಗೆ ಅದನ್ನು ಹ್ಯಾಂಡಲ್ ಮಾಡುದು ಎತ್ತಿ ಇಡುವುದು ಕಷ್ಟ, ದೊಡ್ಡ ಹೆಚ್ಚಾದಷ್ಟು ಭಾರ ಜಾಸ್ತಿ ಆಗ್ತಾ ಹೋಗ್ತದೆ. ಆ ಮಟ್ಟಿಗೆಲ್ಲ ಇದು ಅನುಕೂಲ ಅಂತ. ಇದಕ್ಕೆ ನಾವು ವೇಸ್ಟ್ ಆಯಿಲ್ ಹಚ್ಚಿಟ್ರೆ ಇದು ಏನು ಮಣ್ಣು ಬರುವುದಿಲ್ಲ ಚಂದಕ್ಕೆ. ಜಾಗ್ರತೆಯಲ್ಲಿ ಮಳೆಗಾಲದಲ್ಲಿ, ಮಳೆಗಾಲದ ರಕ್ಷಣೆ ಅತಿ ಅಗತ್ಯ, ಅದಕ್ಕೆ ವೇಸ್ಟ್ ಆಯಿಲ್ ಹಚ್ಚಿ ಇಡ್ಲಿಕ್ಕೆ ಆಗ್ತದೆ. ಬಹುಶಃ ಇದೇ ಪದ್ಧತಿಯನ್ನು ಸಣ್ಣ ಸಣ್ಣ ತೋಡುಗಳಿಗೆ ಕೂಡ ಕೈ ತೋಡು ಅಂತ ಹೇಳ್ತೀವಲ್ಲ, ಅದಕ್ಕೂ ಕೂಡ ಅಳವಡಿಕೆ ಮಾಡಬಹುದು? ಖಂಡಿತ. ಈಗ ನಾವು ಬರೀ ಇದು ನನಗೆ ಹೇಳಿದ್ದು ದೊಡ್ಡ ತೋಡಿಗೆ ಮಾತ್ರ, 23 ಅಡಿಯ ತೋಡಿಗೆ ಬರೆದು ನಾವು. ನೀವು ಆಗ ಒಂದು ಪ್ರಶ್ನೆ ಕೇಳಿದ್ರಿ, ಈ ಬಸಿಗಾಲುವೆಗಳು ಅಂತ ಹೇಳ್ಕೊಂಡು, ಈ ಬಸಿಗಾಲುವೆ ಮಳೆಗಾಲಕ್ಕೆ ಬೇಸಿಗೆಗಾಲ ಇದೇ ಬಸಿಗಾಲುವೆಗಳು ನೀರು ಇಂಗಿಸಲಿಕ್ಕಿರುವಂತ ವ್ಯವಸ್ಥೆ ಹೇಗೆ ಅಂತ ಹೇಳಿದ್ರೆ, ಈ ತೋಡಿಗೆ ಕಟ್ಟಾಗಿದಾಗ ನೀರು ಇದ್ದದ್ದು ಅಲ್ಲಿಂದ 6 ಇಂಚಿನಿಂದ ಅದು ಮತ್ತೆ 4 ಅಡಿಯವರೆಗೆ ನೀರನ್ನು ಏರಿಸಲಿಕ್ಕೆ ಆಗ್ತದೆ ತೋಡಿನಲ್ಲಿ. ಆಗ ಸಹಜವಾಗಿ ನೀರಿನ ಸೀಪೇಜ್ ಆಗಿ ಈ ನಮ್ಮ ತೋಟದ ಕಣಿಗಳಲ್ಲಿ ಅಂದ್ರೆ ಬಸಿಗಾಲುವೆಗಳಲ್ಲಿ ನೀರಿನ ಮಟ್ಟ ಏರ್ತಾ ಹೋಗ್ತದೆ. ಅಲ್ಲಿಂದ ಅದು ಹರಿದು ಹೋಗದ ಹಾಗೆ ಆಗ ಈ ಬಸಿಗಾಲುವೆಗಳಿಗೂ ಕೂಡ ನಾವು ಸಣ್ಣ ಸಣ್ಣ ಕಟ್ಟಗಳನ್ನು ಹಾಕಬೇಕು. ಇದು ನಮ್ಮ ಪೂರ್ವಿಕರು ನಮಗೆ ಹೇಳಿಕೊಟ್ಟಂತ, ಬಾಳೆದುಂಡ ಅಡ್ಡ ಇಟ್ಟು ಮಣ್ಣು ಹಾಕುದು, ಅಡಿಕೆ ಮರದ ಸಲಿಕೆ ಇಟ್ಟು ಮಣ್ಣು ಹಾಕುದು. ಅದೇ ನಾನು ಆಗ ಹೇಳಿದಲ್ಲ, ಈ ಸೆಂಟ್ರಿಂಗ್ ಶೀಟಿಂದ ಕಲ್ಪನೆ ಬಂದದ್ದು ನಮ್ಮ ಈ ಕಣಿಕಟ್ಟಗಳಿಗೆ ಅಡಿಕೆ ಮರದ ಸಲಿಕೆ ಇಟ್ಟು ಮಾಡಿದ್ದೇ ನನಗೆ ನೆನಪಿಗೆ ಬಂದದ್ದು. ಹಾಗಾಗಿ ಇದು ಮಾಡಬಹುದು ಅಂತ ಕಂಡಿತ್ತು ನನಗೆ. ಮತ್ತೆ ಈ ಅಡಿಕೆ ಮರದ ಬದಲಿಗೆ ನಾನು ಇವತ್ತೇನದಲ್ಲಿ ಕಬ್ಬಿಣದ ಎಚ್ ಚಾನಲ್ ಅನ್ನು ಹಾಕಿದ್ದೇನೆ, ಅದು ಸ್ವಲ್ಪ ಶಾಶ್ವತವಾಗಿರಲಿ ಅಂತ ಹೇಳಿಕೊಂಡು ವರ್ಷ ವರ್ಷ ಬದಲಾಯಿಸುವುದಕ್ಕೆ ಅನುಕೂಲ ಆಗುವ ದೃಷ್ಟಿಯಿಂದ. ಇನ್ನೊಂದು ಕೊನೆಯ ಪ್ರಶ್ನೆ, ಬಹುಶಃ ಈ ವ್ಯಕ್ತಿಗತವಾಗಿ ಒಬ್ಬರು ಇಬ್ಬರು ಮಾಡುವ ಬದಲು ಸಾಮೂಹಿಕ ಒಂದು ಪ್ರಯತ್ನದ ಒಂದು ಅಗತ್ಯ ಏನು ಅಂತ ನೀರಿಂಗಿಸುವಲ್ಲಿ? ಸಾಮೂಹಿಕ ಅತಿ ಅಗತ್ಯ, ಕೆಲಸ ತೀರಾ ಅಗತ್ಯ ಇದಕ್ಕೆ. ಯಾಕೆಂದರೆ ಒಬ್ಬೊಬ್ಬನಿಗೆ ಮಾಡುವಾಗ ಆ ಖರ್ಚುಗಳೆಲ್ಲ ಜಾಸ್ತಿ ಬರ್ತದೆ, 4 ಜನ ಸೇರಿಕೊಂಡು ಮಾಡಿದ ಖರ್ಚಿನ ಹಂಚಿಕೆ ಖಂಡಿತವಾಗಿ ಸುಲಭ ಆಗ್ತದೆ, ಉಪಯೋಗ ಎಲ್ಲರಿಗೂ ಆಗ್ತದೆ. ಆಗ ಎಲ್ಲರಿಗೂ ಆ ನೀರಿನ ಬಗ್ಗೆ ಒಂದಷ್ಟು ಪ್ರಜ್ಞೆಯೂ ಬರ್ತದೆ. ಅದನ್ನು ನಾವು ಮಾಡಲೇಬೇಕಾಗಿದೆ. ನಾವು ಏನೇ ಕಟ್ಟಗಳು ಮಾಡಿದರೂ ಸಹ ಕಟ್ಟದ ಮೂಲಗಳು ಇರುವುದು ಎಲ್ಲಿ ಅಂತ ಹೇಳಿದ್ರೆ ಕಾಡಿನಲ್ಲಿ. ಆ ಕಾಡಿನ ಸಂರಕ್ಷಣೆ ಎಲ್ಲದಕ್ಕಿಂತ ಮೊದಲ ಅಗತ್ಯ. ಕಾಡುಗಳನ್ನು ಉಳಿಸೋಣ, ಬೆಳೆಸೋಣ. ಕಾಡು ಇದ್ರೆ ನದಿ ಇದೆ, ಕಾಡು ಇದ್ರೆ ನದಿ ಇದೆ. ಕರೆಕ್ಟ್. ಬಹಳ ಒಳ್ಳೆಯ ಮಾತನ್ನ ಹೇಳಿರಿ ಸದಾಶಿವ ಅವರೇ. ಮಳೆ ನೀರನ್ನ ಇಂಗಿಸುವಂತಹದ್ದು ಹಾಗೂ ಕಾಡು ಕಟ್ಟ ಹಾಗೂ ಕೆರೆ ಬಾವಿಗಳನ್ನು ಉಳಿಸುವ ಪ್ರಯತ್ನವಾಗಿ ಯಾವ ರೀತಿ ಇದನ್ನೆಲ್ಲ ಮಾಡಬಹುದು ಎನ್ನುವುದರ ಬಗ್ಗೆ ನಿಮ್ಮ ಅನುಭವದ ಆಧಾರದಲ್ಲಿ ಬಹಳಷ್ಟು ವಿಚಾರವನ್ನು ಹಂಚಿಕೊಂಡಿದ್ದೀರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಕೃಷಿ, ಅರಣ್ಯ ಮತ್ತು ನೀರಿನ ಸಂರಕ್ಷಣೆ ಕುರಿತು ಪುತ್ತೂರು ತಾಲೂಕಿನ ಮರಿಕೆಯ ಎಪಿ ಸದಾಶಿವ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ಟಿಎಸ್ ಪ್ರಸಾದ್. ಈಗ ಕೇಳಿ ಕೃಷಿ ಮಾಹಿತಿ. ಕೇಳುಗರೆ, ಕೃಷಿ ಕ್ರಾಂತಿಯ ಹೆಸರಿನಲ್ಲಿ ಈಗಾಗಲೇ ಅತ್ಯಧಿಕ ಪ್ರಮಾಣದಲ್ಲಿ ಬಳಸಿರುವಂತಹ ರಸಗೊಬ್ಬರಗಳಿಂದ ಭೂಮಿಯ ಫಲವತ್ತತೆ ಮತ್ತು ಆಹಾರ ಧಾನ್ಯಗಳ ಗುಣಮಟ್ಟದ ಮೇಲೆ ಅನೇಕ ದುಷ್ಪರಿಣಾಮಗಳು ಆಗಿರುವುದನ್ನು ನಾವು ಗಮನಿಸಬಹುದು. ಭೂಮಿಯ ಫಲವತ್ತತೆಯಲ್ಲಿ ಉಂಟಾಗಿರುವಂತಹ ಕೊರತೆ ಆಹಾರದಲ್ಲಿ ಪೋಷಕಾಂಶಗಳ ಕೊರತೆಗೆ ಕಾರಣವಾಗಿ ಆ ಮೂಲಕ ಈ ಅಸಮತೋಲನ ಮನುಷ್ಯರ ಮತ್ತು ಇತರ ಪ್ರಾಣಿಗಳಲ್ಲಿಯೂ ಕೂಡ ಕಂಡುಬರ್ತಾ ಇದೆ. ಮಣ್ಣಿನಲ್ಲಿ, ನೀರಿನಲ್ಲಿ ಮತ್ತು ವಾತಾವರಣದಲ್ಲಿ ರಾಸಾಯನಿಕಗಳ ಉಳಿಕೆಯಿಂದ ತೀವ್ರತರದ ಮಾಲಿನ್ಯ ಉಂಟಾಗ್ತದೆ, ಸಸ್ಯ ಹಾಗೂ ಪ್ರಾಣಿ ಸಂಕುಲಗಳಿಗೆ ತೊಂದರೆ ಉಂಟಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಸಂಶೋಧನೆ ಕೈಗೊಂಡ ಬ್ರಿಟನ್, ಜಪಾನ್ನಂತಹ ರಾಷ್ಟ್ರಗಳು ನೈಸರ್ಗಿಕ ಅಥವಾ ಸಾವಯವ ಗೊಬ್ಬರಗಳ ಉಪಯೋಗಕ್ಕೆ ಹೆಚ್ಚಿನ ಒತ್ತಾಸೆಯನ್ನು ನೀಡ್ತಾ ಇದೆ. ಇಂತಹ ಗೊಬ್ಬರಗಳನ್ನು ಉಪಯೋಗಿಸಿಕೊಂಡು ಬೆಳೆದಿರುವಂತಹ ಬೆಳೆಗಳು ಮನುಷ್ಯರಿಗೆ ಮತ್ತು ಪ್ರಾಣಿಗಳ ಆರೋಗ್ಯದ ದೃಷ್ಟಿಯಿಂದ ಉತ್ತಮವಾಗಿರುವುದೇ ಅಲ್ಲದೆ ಇಂತಹ ಬೆಳೆಗಳಿಂದ ದೊರೆಯುವಂತಹ ಪದಾರ್ಥಗಳ ರಫ್ತಿನಿಂದ ರೈತರ ಆರ್ಥಿಕ ಮಟ್ಟ ಹೆಚ್ಚಿಸುವಲ್ಲಿಯೂ ಕೂಡ ನೆರವಾಗ್ತಾ ಇದೆ. ಆಧುನಿಕ ಕೃಷಿಯ ದೌರ್ಬಲ್ಯಗಳಾದ ಅಸಮತೋಲನ ಗೊಬ್ಬರದ ಬಳಕೆ, ನಿರಂತರವಾಗಿ ಏರ್ತಾ ಇರುವಂತಹ ಗೊಬ್ಬರದ ಬೆಲೆ, ರೈತರ ಮಟ್ಟದಲ್ಲಿ ಇನ್ನೂ ಪ್ರಚಲಿತವಾಗಬೇಕಿರುವ ಜೈವಿಕ ಗೊಬ್ಬರದ ಬಳಕೆ, ಸಾಕಷ್ಟು ಪ್ರಮಾಣದಲ್ಲಿ ದೊರೆಯದೇ ಇರುವಂತಹ ಸಾವಯವ ಗೊಬ್ಬರ, ಈ ಎಲ್ಲ ಅಂಶಗಳನ್ನು ಗಮನಿಸಿದಾಗ ಕೃಷಿಯಲ್ಲಿ ಒಣ ಬೇಸಾಯ ಮತ್ತು ನೀರಾವರಿ ಸನ್ನಿವೇಶಗಳೆರಡರಲ್ಲೂ ಸಾವಯವ ಕೃಷಿಯನ್ನು ಅಳವಡಿಸುವಂತಹದ್ದು ಸೂಕ್ತ ಎನ್ನುವಂತಹ ಅಭಿಪ್ರಾಯ ವ್ಯಕ್ತವಾಗಿದೆ. ಇದಕ್ಕಾಗಿ ಹಲವು ಬೆಳೆಗಳು ಕಳೆ ಗಿಡಗಂಟೆಗಳನ್ನು ಹಸಿರಲೆ ಗೊಬ್ಬರಕ್ಕಾಗಿ ಬೆಳೆಯುವ ಸಾಧ್ಯತೆಗಳ ಬಗ್ಗೆ ವಿಚಾರಿಸುವ ಸಂದರ್ಭದಲ್ಲಿ ಇಂದು ಇದು ಹೆಚ್ಚು ಪ್ರಚಲಿತವಾಗಿದೆ. ಆರೋಗ್ಯಕರ ಹಸಿರು ಸಸ್ಯಜನ್ಯ ಪದಾರ್ಥಗಳನ್ನು ಮಣ್ಣಿನ ಒಳಗಡೆ ಸೇರಿಸುವುದರಿಂದ ಹಸಿರು ಗೊಬ್ಬರ ಹಾಕುವಿಕೆ ಹೆಚ್ಚು ಪರಿಣಾಮಕಾರಿಯಾಗುತ್ತದೆ. ಯಾವುದೇ ಬೆಳೆಯನ್ನ ಇಡೀ ಬೆಳೆಯಾಗಿ ಬೆಳೆದು ಅದು ಹಸಿರಿರುವಾಗಲೇ ಅದನ್ನು ಬೆಳೆದ ಸ್ಥಳದಲ್ಲಿಯೇ ಭೂಮಿಯ ಫಲವತ್ತತೆ ಮತ್ತು ಉತ್ಪಾದಕತೆಯನ್ನು ಹೆಚ್ಚಿಸುವುದಕ್ಕೆ

ಮಗನಾದವಗೆ ಕಣ್ಣು ಬಂದಂತೆ ಬಡವನಾದವಗೆ